ಆ ಒಂದು ದಾರಿಯಲ್ಲಿ ನಾವು ಸವಿತಾ ಇರಬೇಕಿದ್ರೆ ನಮ್ಮಲ್ಲಿ ಬದಲಾವಣೆ ಆಗ್ತೀವಿ. ಸಕ್ಸಸ್ ಅಂದ್ರೆ ಚೇಂಜ್, ನಾವು ಹೇಗೆ ಬದಲಾವಣೆ ಆಗ್ತೀವಿ. ಆ ಒಂದು ಮೆಟಲ್ ಅನ್ನು ಹತ್ತಿದ ನಂತರ, ಯಶಸ್ಸಿನ ಮೆಟಲ್ ಅನ್ನು ಹತ್ತಿದಾಗ, ಯಶಸ್ಸು ಅಂದ್ರೆ ನಾವು ಪಡೆದಂತಹ ಆ ಒಂದು ನಿಂತ ಸ್ಥಾನ ಅಲ್ಲ, ಆ ಸ್ಥಾನಕ್ಕೆ ಹೋಗ್ಬೇಕಿದ್ರೆ ನಮ್ಮಲ್ಲಿ ಆಗಿರೋ ಬದಲಾವಣೆ. ಅಂದ್ರೆ ಸಕ್ಸಸ್ ಇಸ್ ಆಲ್ ಅಬೌಟ್ ವಾಟ್ ಯು ಹ್ಯಾವ್ ಚೇಂಜ್, ನೀವೇನ್ ಬದಲಾಗಿದ್ರಿ ಅಂತ. ಅಂತಹ ಜನ ನಮ್ಮಲ್ಲಿ ಸಾಕಷ್ಟು ಇದ್ದಾರೆ. ಇವತ್ತು ಸಣ್ಣ ಸಣ್ಣ ಸವಾಲುಗಳಿಗೆ ಅಂಜಿ ಏನ್ ಮಾಡೋದು ಅಂತ ಹೇಳಿ ಓಡೋದು ಅಂತ ಪ್ರವೃತ್ತಿ ಅವರು ಬಹಳ ಜನ ಇದ್ದಾರೆ. ಆದ್ರೆ ಸವಾಲುಗಳನ್ನ ಎದುರಿಸಿ ಜೀವನದಲ್ಲಿ ಯಶಸ್ಸನ್ನು ಪಡೆದ್ರೆ ನಮಗೆ ಅದು ಒಂದು ಹೂಮಳೆ ಆಗುತ್ತೆ, ಮತ್ತೆ ಅದರಲ್ಲಿ ಒಂದು ಸಿಗುವಂತ ಆನಂದನೇ ಬೇರೆ. ಅಂತ ಒಬ್ಬ ಸವಾಲನ್ನು ಎದುರಿಸಿ ಗೆದ್ದಂತ ಯಶಸ್ವಿ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವರೇ ರಾಜು ಶೆಲ್ವಡಿಯವರು, BEMTECH. ಅವರು ಹುಬ್ಬಳ್ಳಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಉಪನ್ಯಾಸಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಬದುಕು ಬಹಳ ಆರಂಭದಲ್ಲಿ ಸಾಕಷ್ಟು ಕಷ್ಟಗಳಿಂದ ಕೂಡಿತ್ತು. ಪೋಲಿಯೋ ಆದ ನಂತರ ಅವರು ಎರಡು ಕಾಲುಗಳಲ್ಲಿ ಸ್ವಾಧೀನತೆ ಕಳೆದುಕೊಂಡು ದಿವ್ಯ ಚೇತನರಾಗಿ ಬದುಕಬೇಕಾಯಿತು. ಆದರೆ ಅವರು ಎದುಗುಂದದೆ ಜೀವನದಲ್ಲಿ ಯಶಸ್ಸಿನ ಬಂಡಿಯನ್ನು ಹತ್ತಿದ್ದಾರೆ. ಯಶಸ್ಸನ್ನ ಏಣೆಯನ್ನಾಗಿ ಮಾಡಿಕೊಂಡು ತಮ್ಮ ಇತಿಮಿತಿಯಲ್ಲೇನೆ ಅವರು ಏನೇನಾದರೂ ಸಾಧಿಸಬಹುದು ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ. ಅವರ ಒಂದು ಜೀವನ ಕಥೆ ಮತ್ತು ಅವರ ಒಂದು ಸ್ಫೂರ್ತಿ, ಅವರ ಪ್ರೇರಣೆ ನಮಗೆಲ್ಲ ಆಗಲಿ ಅನ್ನೋ ಉದ್ದೇಶಕ್ಕೆ ಇವತ್ತು ರಾಜು ಸೆಲ್ವಡೆಯವರು ನಮ್ಮ ಅತಿಥಿಗಳು. ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಕೇಳುಗರೇ, ರಾಜು ಸೆಲ್ವಡೆಯವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ರಾಜು ಸೆಲ್ವಡೆಯವರೇ, ಸ್ವಾಗತ, ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ರಾಜು ಸೆಲ್ವಡೆಯವರೇ, ನೋಡ್ರಿ ನಿಮ್ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಅಂದ್ರೆ ನೀವು ಊರುಗೋಲು ಕಚ್ ತಗೊಂಡ್ ಬರ್ತೀರಿ, ಆದ್ರೆ ನೀವು ನಮಗೆ ಊರುಗೋಲು ಆಗುರು ಅನ್ನೋ ತರ ನಿಮ್ಮ ಹುರುಪು, ನಿಮ್ಮ ಮುಖದಲ್ಲಿ ಉತ್ಸಾಹ ನೋಡ್ರಿ, ನನಗೆ ಕರೆಂಡ ಅನಿಸುತ್ತೆ. ಯಶಸ್ಸನ್ನ ನಾವು ಆನಂದಿಸೋದು ಹೆಂಗಂದ್ರೆ ಅದು ಇನ್ನೊಬ್ಬರ ಮುಖದಲ್ಲಿ ಕಂಡಾಗ ಅದು ನಿಜವಾಗಿ ಕೂಡ ಒಂದು ತೃಪ್ತಿಯನ್ನು ಕೊಡ್ತದೆ, ಒಂದು ಸಾರ್ಥಕತೆಯನ್ನು ನೀಡುತ್ತದೆ. ಆ ನಿಟ್ಟಿನೊಳಗೆ ನಿಮ್ಮ ಒಂದು ಯಶಸ್ಸು, ಈ ಒಂದು ಸಂತೋಷಕ್ಕೆ ಏನು ಕಾರಣ? ಸರ್, ಏನೂ ಇಲ್ಲ, ನನ್ನ ಒಂದು ಸ್ಟ್ರಗಲ್ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ನನ್ನ ಒಂದು ವೈಯಕ್ತಿಕವಾದಂತ ಒಂದು ಹೆಮ್ಮೆ, ನನ್ನಷ್ಟಕ್ಕೆ ನಾನೇ ಹೆಮ್ಮೆ ಅಂತ ತಿಳ್ಕೊತೀನಿ. ಯಾಕಂದ್ರೆ ನಾನು ಸ್ವತಂತ್ರವಾಗಿ ಬದುಕಿದ್ದೀನಿ ಅನ್ಲಿಕ್ಕೆ ನಾನು ಇಚ್ಛೆಪಟ್ಟು ಹೇಳಲಿಕ್ಕೆ ಬಹಳ ಆಸೆ ಪಡ್ತೀನಿ. ಯಾರ್ದು ಕೂಡ ನಾನು ಹೆಲ್ಪ್ ತಗೊಳ್ಳಿಲ್ಲ, ಹಾಗೆ ನಾನು ಪ್ರಯತ್ನ ಪಟ್ಟು ಮುಂದೆ ಬಂದಿದ್ದೇನಂತ ಇದಕ್ಕೆ ನಾ ಹೇಳ್ತೇನೆ. ಸರ್, ಜೀವನದಲ್ಲಿ ನಾವು ಸ್ವಾವಲಂಬಿಗಳಾಗಬೇಕು ಅಂತೇಳಿ ಎಷ್ಟು ಜನ ಕನಸು ಕಾಣ್ತಾರೆ. ತಾವು ಸುಮಾರು 8-10 ವರ್ಷ ಸ್ವಾವಲಂಬಿಯಾಗಿ ಒಬ್ಬ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಟ್ಯೂಟರ್ ಆಗಿ ತುಂಬಾ ಯಶಸ್ವಿಯಾಗಿ ಹುಬ್ಬಳ್ಳಿಯಲ್ಲಿ ಕಾರ್ಯನಿರ್ವಹಿಸಿದ್ರಿ, ಅದು ಏನ್ ಕತೆ? ಸರ್, ಏನಿಲ್ಲ ಸರ್, ನಾನು 2021 ನಾನು ಇಂಜಿನಿಯರಿಂಗ್ ಮುಗಿದ ತಕ್ಷಣ ನನಗೆ ಜಾಬ್ ಅಪರ್ಚುನಿಟೀಸ್ ಟ್ರೈ ಮಾಡಿದೆ. ಅದು ಸ್ವಲ್ಪ ಡಿಲೇ ಆಗ್ತಾ ಇತ್ತು. ಡಿಲೇ ಆಗುತ್ತ ತಕ್ಷಣ ನಾ ಏನ್ ಮಾಡಿದೆ ಅಂದ್ರೆ, ನನ್ನ ತಲೆಯಲ್ಲಿ ಹೊಳೆದಿರೋದು ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಟ್ರೆ ಏನೋ ಒಂದು ಅನುಕೂಲ ಆಗುತ್ತೆ, ಮತ್ತೆ ಫೈನಾನ್ಶಿಯಲಿ ಸ್ವಲ್ಪ ನಮ್ಮ ಮನೆಯಲ್ಲಿ ತೊಂದರೆ ಇತ್ತು, ಏನಾದ್ರೂ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋಣಂತ ಸಣ್ಣ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. LKG UKG ಇಂದ ಸ್ಟಾರ್ಟ್ ಮಾಡಿದ್ವಿ. ಅದು ಮಾಡಿದ ತಕ್ಷಣ ಏನಾಯ್ತಂದ್ರೆ, ಹಾಗೆ ಜನ ಕೇಳ್ಕೋತ ಬರ್ಕೋತ ನಂದು ಡಿಗ್ರಿ ಚೆನ್ನಾಗಿತ್ತು, ಮತ್ತೆ ಫ್ರೆಂಡ್ಸ್ ಎಲ್ಲ ಏನೋ ಬಾ ನೀ ಇಂಜಿನಿಯರಿಂಗ್ ಮಾಡಿ ಏನೋ LKG UKG ಟ್ಯೂಷನ್ಸ್ ಹೇಳ್ತಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೂ ಕೂಡ ನಾನು ಅದನ್ನ ಮನಸ್ಸಿಗೆ ಹಚ್ಕೊಳ್ಳಾರ್ದೇನೆ ನಾನು UKG ಇಂದ ಹಿಡಿದು ಅಪ್ ಟು SLC ಡಿಪ್ಲೊಮಾ ಇಂಜಿನಿಯರಿಂಗ್ ಕ್ಲಾಸಸ್ ಹೇಳ್ಕೋತ ಹೋಗ್ತಾ ಇದ್ದೆ. ಅದೇ ಏನಾಯ್ತಂದ್ರೆ, ಮುಂದೆ ಒಂದ್ ದಿವಸ ಒಂದು ಇನ್ಸ್ಟಿಟ್ಯೂಟ್ ಆಗಿ ಪರಿವರ್ತನೆ ಆಗಿ ಅದು 2003 to 2009 ನಾನು 2010 ನಾನು ಇಂಜಿನಿಯರಿಂಗ್ ಟ್ಯೂಷನ್ಸ್ ಹೇಳಿದೆ, ಡಿಪ್ಲೊಮಾ ಟ್ಯೂಷನ್ಸ್ ಹೇಳಿದೆ, SLC ವರೆಗೂ ಟ್ಯೂಷನ್ಸ್ ಹೇಳಿದೆ. ಯಾವಾಗ ನಂದು 2010 ನಾನು ಈ ಒಂದು KPSC ಥ್ರೂ ನಾನು ಒಂದು ಎಕ್ಸಾಮ್ ಬರೆದು ಪಾಸ್ ಆದೆ, ಅದರಲ್ಲಿ ಇಂಟರ್ವ್ಯೂ ಕೊಟ್ಟು ಸೆಲೆಕ್ಷನ್ ಆದ ತಕ್ಷಣ, ಆಯ್ಕೆ ಪ್ರಕ್ರಿಯೆ ಮುಗಿದ ತಕ್ಷಣ ಈ ಸರ್ಕಾರಿ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಅಲ್ಲಿ ಹುಬ್ಬಳ್ಳಿಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಬಂದೆ. ಅಂದಿನಿಂದ ನಂದು ಟ್ಯೂಷನ್ ಕ್ಲಾಸ್ ಅನ್ನು. ಏನದು ನಿಮ್ಮ ಇನ್ಸ್ಟಿಟ್ಯೂಟ್ ಹೆಸರು? ರಾಜ್ ಎಜುಕೇಶನ್ಸ್ ಅಂತ ಇತ್ತು ಸರ್, ರಾಜ್ ಎಜುಕೇಶನ್ ಕೇಶಾಪುರ ಏರಿಯಾದಲ್ಲಿ. ಸ್ವಾವಲಂಬನೆಗೆ ಇಂತಹ ಒಂದು ಸ್ವಂತ ಇನ್ಸ್ಟಿಟ್ಯೂಟ್ ಮಾಡೋದು ನಿಜವಾಗಿ ಕೂಡ ಬಹು ಜನರ ಕನಸು. ಬಹಳ ಜನರು ಆ ತರ ಕನಸು ಕಾಣ್ತಾರೆ, ಬಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನೋಡ್ರಿ. ಈಗ ನೀವು ಈ ಒಂದು ಇತಿಮಿತಿ ಇಟ್ಟುಕೊಂಡು ಕೂಡ ದಿವ್ಯ ಚೇತನರಾಗಿಯೂ ಕೂಡ ನಿಮ್ಮ ಕಾಲಲ್ಲೇ ಸ್ವಾಧೀನ ಇರದೇ ಇರಬಹುದು, ಬಟ್ ಎಷ್ಟೋ ಜನ ಸ್ವಾಧೀನ ಕಳ್ಕೊಂಡವ್ರಿಗೆ ನೀವು ಬದುಕೊಟ್ಟಿದ್ದೀರಿ. ಮಾನಸಿಕ ಸ್ವಾಧೀನತೆ ಕೊಡೋದೇನಿದೆಲ್ಲ ಅದು ಬಹಳ ಒಳ್ಳೆ ಕೆಲಸ, ಮತ್ತೆ ನೀವು ಸಾಕಷ್ಟು ವಿದ್ಯಾರ್ಥಿಗಳ ಬದುಕಿಗೆ, ಭವ್ಯ ಬದುಕಿಗೆ ನೀವು ಶ್ರೀಕಾರ ಹಾಕಿದ್ದೀರಿ. ಆ ಒಂದು ತೃಪ್ತಿ ಸಂತೋಷ ಇದೆಯಾ? ಸರ್, ಇದೆ ಸರ್. ಒಂದು 5,000 ನಾನು 2003 to 2010 5,000 ವಿದ್ಯಾರ್ಥಿಗಳಿಗೆ ನಾನು ಪಾಠ ಹೇಳ್ಕೊಟ್ಟೇನೆ ಅಂತ ನಂಗೆ ಹೆಮ್ಮೆ ಇದೆ ಸರ್. ಅವ್ರು ಎಲ್ಲರೂ ಈಗ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದಾರೆ, ಒಳ್ಳೆ ಒಳ್ಳೆ ಸ್ಥಾನದಲ್ಲಿದ್ದಾರೆ, ಇವತ್ತಿನವರೆಗೂ ನನ್ನ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ, ಒಳ್ಳೆ ಸ್ಥಾನದಲ್ಲಿದ್ದಾರೆ. ರಾಜು ಸೆಲ್ವಡೆಯವರು, ನೀವು ಕೂಡ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತವ್ರೆ, ಇವತ್ತು ನೀವು ಉನ್ನತ ಮಟ್ಟವನ್ನ ತಲುಪಿದ್ದೀರಿ, ಸಾಕಷ್ಟು ಆರ್ಥಿಕವಾಗಿ ಸ್ವಾತಂತ್ರ್ಯ ಇರುತ್ತೆ. ಅದ ಈಗ ಆರಂಭದ ದಿನಗಳು ಹೆಂಗಿದ್ವು? ಯಾಕಂದ್ರೆ ನಿಮ್ಮ ತಂದೆ ತಾಯಿಯವರು ಏನ್ ಮಾಡ್ತಾ ಇದ್ರು, ನೀವು ಹುಟ್ಟಿದಾಗ ಮನೆ ಪರಿಸ್ಥಿತಿ ಹೆಂಗಿತ್ತು, ನಿಮಗೆ ಈ ಒಂದು ಸಮಸ್ಯೆ ಬರಲಿಕ್ಕೆ ಕಾರಣ ಏನು? ಏನು ಪೋಲಿಯೋ ಅಟ್ಯಾಕ್ ಯಾಕೆ ಆಯ್ತು? ಸರ್, ನಮ್ಮ ತಂದೆ ತಾಯಿ ಹೇಳಿದ ಒಂದು ಇದು ನೆನಪು ಇದೆ ನನಗೆ. ಏನಂತ ಹೇಳ್ತಾ ಇದ್ರು ಅಂದ್ರೆ, ಅವರು ಯಾವಾಗ ನಾನು ಹುಟ್ಟಿದ ತಕ್ಷಣ ಒಂದು 11 ತಿಂಗಳಾಯ್ತು, 11 ತಿಂಗಳವರೆಗೂ ನೀನು ಸರಿಯಾಗಿ ಓಡಾಡ್ತಾ ಇದ್ದಿ, ಎರಡು ಕಾಲ ಮೇಲೆ ಓಡಾಡ್ತಾ ಇದ್ದಿ. ಇವತ್ತಿನವರೆಗೂ ಫೋಟೋ ಇದೆ ಮನೆಯಲ್ಲಿ ನಂದು ಎರಡು ಕಾಲು ಇರೋದು. ಅವರು ಹೇಳಿದ ಪ್ರಕಾರ ಜ್ವರ ಬಂತು. ಜ್ವರ ಬಂದ ತಕ್ಷಣ ಏನೋ ಒಂದು ಡಾಕ್ಟರ್ ಕಡೆ ಕರ್ಕೊಂಡು ಹೋದ್ವಿ ನಾವು. ಡಾಕ್ಟರ್ ಏನೋ ಒಂದು ಇಂಜೆಕ್ಷನ್ ಮಾಡಿದ್ರು. ಇಂಜೆಕ್ಷನ್ ಮಾಡಿದ ತಕ್ಷಣ ಅದು ಆ ಒಂದು 2 ದಿವಸ ಬಿಟ್ಟು ಆರಾಮಾಯ್ತು. ಮತ್ತೆ ಸ್ವಲ್ಪ ಜ್ವರ ಬಂದ ತಕ್ಷಣ ಮತ್ತೆ ನಾವು ಹೋದಾಗ, ಇಲ್ಲ ಇವ್ರಿಗೆ ಏನೋ ಒಂದು ಇನ್ಫೆಕ್ಷನ್ ಏನೋ ಆಗಿರ್ಬೋದು, ಇಲ್ಲಿ ನಡೆಯುತ್ತೆ ಅಂತ ಹೇಳಿ ಒಂದು ಪೋಲಿಯೋ ಇಂಜೆಕ್ಷನ್ ಕೊಡೋಣ. ಅವನಿಗೆ ಪೋಲಿಯೋ ಅಂತ ಬಂದಿದೆ. ಎಲ್ಲಾ ಇದಕ್ಕೂ ರೋಗಗಳು ಅಥವಾ ಇದೇ ಏನೋ ಇದ್ರು ಕೂಡ ಒಂದು ಮೈಲಿ ಟೈಪ್ ಇದೆ, ಇದನ್ನ ಕೊಟ್ರೆ ಸರಿಯಾಗಿ ಹೋಗುತ್ತೆ ಅಂತ ಕೊಟ್ಬಿಟ್ರು. ಅದ ಕೊಟ್ಟು ಒಂದು 1/2 ಗಂಟೆಯಲ್ಲಿ ನಿನಗೆ ಕೈ ಕಾಲು 4 ಸೆಟದ್ ನಿಂತು ಬಿಟ್ವು. ಹಿಂಗಾಗಿ ಅವಾಗ ಇವ್ರು ಹೆದರಿ ಅದನ್ನ ಬೇರೆ ಡಾಕ್ಟರ್ ಕಡೆ ತೋರಿಸಿದ್ರು. ಇದು ಮಾಡಿ 2-3 ದಿವಸವರೆಗೆ ಹಂಗೆ ಇತ್ತಂತ, ಕೈ ಕಾಲು ಸ್ವಾಧೀನ ಪೂರ ಕಳ್ಕೊಂಡ್ ಬಿಟ್ಟಿತ್ತಂತ ಅವ್ರು ಹೇಳಿದ್ದು. ಈ ತರ ಇತ್ತು. ಆಮೇಲೆ 2-3 ದಿವಸ ಮತ್ತೊಂದು 2-3 ದಿವಸ ಹೋದ ತಕ್ಷಣ ಒಂದ್ ನಾರ್ಮಲ್ ಲೆವೆಲ್ ಬಂತು. ಅದು ಕೈ ಕಾಲು ಉಪ್ಕೊಡ್ತಾ ಇತ್ತು. ಮತ್ತೆ ಲಾಸ್ಟಿಗೆ ಬಂದು ಅದು 1 ಕಾಲಿಗೆ ನಿಂತ್ಕೋತು. ಮತ್ತೆ ಮತ್ತೊಂದು ಕಾಲಿಗೂ ಸ್ವಲ್ಪ ಅಫೆಕ್ಟ್ ಆಯ್ತು. 2 ಕಾಲಿಗೆ ಲಾಸ್ಟಿಗೆ ನಿಂತ್ಕೊಂಡಾಗ 2 ಕಾಲ ತೆಳ್ಳಗಾಗಿ ನರಗಳು ಬಹಳ ಸಣ್ಣ ಆಗ್ಬಿಟ್ಟು ಅಂತ ನಮ್ಮ ತಂದೆ ತಾಯಿ ಹೇಳಿದ್ದ ಸ್ಟೋರಿ ಸರ್ ನಂಗೆ ನೆನಪಿರೋದು. ಈ ತರ ಪೋಲಿಯೋ ಅಟ್ಯಾಕ್ ಆಗಿದೆ ಅಂತ ಅವರು, ಅದು ಆವಾಗಿನ ಕಾಲದಲ್ಲಿ ಪೋಲಿಯೋ ಇಂಜೆಕ್ಷನ್ ನಮ್ಮ ತಂದೆ ತಾಯಿ ಹೇಳೋದ್ ಪ್ರಕಾರ ಇಂಜೆಕ್ಷನ್ ಮಿಸ್ಟೇಕ್ ಆಗಿದೆ ಅಂತ ಹೇಳೋ ಬೇರೆ ಡಾಕ್ಟರ್ಸ್ ಹೇಳಿದ್ದು. ಇದು ಇಂಜೆಕ್ಷನ್ ತಪ್ಪಾಗಿ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿ ನರದಲ್ಲಿ ಕೊಟ್ಟಿಲ್ಲ ಅಂತ ಅವ್ರು ಹೇಳಿದ್ದು ನನಗೆ ಗೊತ್ತಿದೆ ಸರ್. ಮುಂದೆ ಇಷ್ಟೇ ಹೇಳಿದ್ದು ಅವರು, ನಿಮ್ ಜ್ವರ ಬಂದಾಗ ಕೊಟ್ಟಿದಾರಷ್ಟೇ, ಅದು ಹಂಗ ಆಗ್ಬಿಡ್ತು ಅಂತ ಹೇಳಿದ್ರು ಸರ್. ಈಗ ನಿಮ್ಗೆ ಪೋಲಿಯೋ ಅಟ್ಯಾಕ್ ಆದ್ಮೇಲೆ ನೀವು ಚಿಕ್ಕವರಿದ್ದು, ನಿಮ್ಗಂತೂ ಗೊತ್ತಿಲ್ಲ, ಅಪ್ಪಾಜಿ ಬೆಳೆಸಿದ್ರು, ನೀವು ಹೇಗೆ ಒಂದು ಆರಂಭದಲ್ಲಿ ಒಂದು 6 ತಿಂಗಳ ಬಹುಶಃ ಎಲ್ಲರೂ ಮನೆಯಲ್ಲಿ ತೊಂದರೆ, ನೀವು ಅಪ್ಪಾಜಿ ಏನ್ ಮಾಡ್ತಾ ಇದ್ರು? ಸರ್, ನಮ್ ತಂದೆ ಕೆಇಬಿ ಅಂತ ಎಲೆಕ್ಟ್ರಿಸಿಟಿ ಬೋರ್ಡ್ ಇದೆಯಲ್ಲ, ಅಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ರು. ಈಗ ಮನೆಯಲ್ಲಿ ಪರಿಸರ ಆಯ್ತು, ನೀವು ಹಂಗ ನಿಮ್ಗೆ ಒಂದು ತಿಳಿದಾಗ ನಿಮ್ಮ ಕಾಲುಗಳಲ್ಲಿ ಸ್ವಾಧೀನತೆ ಇಲ್ಲಂದಾಗ ಈಗ ನೀವು ಹೇಗೆ ಏನಾದ್ರೂ ಹಠ ಮಾಡಿದ್ರೆ ನಾನು ಇಲ್ಲ ಜಗತ್ತಿನೆಲ್ಲ ಗೆಲ್ಬೇಕು, ಏನೋ ತೊಂದರೆ ಇದ್ರು ಕೂಡ ನಾನು ಎದರಲ್ಲೂ ಹಿಂದೆ ಬಿಡಬಾರ್ದು ಅಂತ. ಯಾಕಂದ್ರೆ ನಿಮ್ಮ ಈ ಒಂದು ಸಾಧನೆ ನೋಡಿದ್ರೆ ನಿಮ್ಮ ಒಂದು ಮನಸ್ಥಿತಿ, ಒಂದು ಈ ಸವಾಲನ್ನು ಗೆದ್ದ ಒಂದು ಮನಸ್ಥಿತಿ ಅವಾಗಲಿಂದನೇ ನೀವು ಇಟ್ಕೊಂಡಿದ್ದೀರಿ ಅಂತ ಅನಿಸುತ್ತೆ, ಅದನ್ನ ಹೇಳ್ಬೋದಾ? ಹೌದು ಸರ್, ನನ್ನ ತಿಳುವಳಿಕೆ ಬಂದಾಗ ನನಗೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ತಂದೆ ತಾಯಿ ನನಗೆ ಸ್ಕೂಲ್ ಜಾಯಿನ್ ಮಾಡಿಸಿದ್ರು. ಸ್ಕೂಲ್ ಜಾಯಿನ್ ಮಾಡೋಕ್ಕಿಂತ ಮುಂಚೆ ನನಗೆ ಈ ಊರುಗೋಲನ್ನು ಕೊಡಿಸಿದ್ರು, ಫಸ್ಟ್ ನೀವು ಅಡ್ಡಾಡ್ಲಿಕ್ಕೆ ಬರಬೇಕು ನಿನಗೆ ಅಂತೇಳಿ. ನಾನು ತೊಗೊಂಡ ದಿವಸದಿಂದನೇ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಊರುಗೋಲು ಹಿಡ್ಕೊಂಡು. ಅದರಿಂದ ಅಲ್ಲಿಂದ ನಾನು ಸ್ಕೂಲ್ ಲೆವೆಲನ್ನು ಹೋಗ್ತಾ ಇದ್ದೆ. ಏನೋ ಒಂದು 6th ಸ್ಟ್ಯಾಂಡರ್ಡಲ್ಲಿ ಬಂದಾಗ ಏನೋ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ ಫೇಲ್ ಆಗಿತ್ತು ನಂದು, ಮಿಡ್ ಟರ್ಮ್ ಎಕ್ಸಾಮ್ ಅಂತ ಇರ್ತಾ ಇತ್ತು, ಅರ್ಧ ವಾರ್ಷಿಕ ಪರೀಕ್ಷೆ. ಅದರಲ್ಲಿ ಫೇಲ್ ಆದಾಗ ನಮ್ಮ ತಂದೆ ಒಂದು ಮಾತು ಹೇಳಿದ್ರು ನನಗೆ, ಏನೇನು ಫೇಲ್ ಆಗಿಬಿಟ್ಟಿದ್ದಲ್ಪ ಒಂದು ಸಬ್ಜೆಕ್ಟ್ ಇಂಗ್ಲೀಷನ್ನ ಹೆಂಗೆ ಮಾಡ್ತೀಯ ಅಂತ. ಅವಾಗ ಅವರು ನಾ ಅದನ್ನ ಮಾತು ಕೇಳಿದ ತಕ್ಷಣ ಏನಾಯ್ತಂದ್ರೆ, ಇಲ್ಲ ಮಾಡ್ತೀನಪ್ಪ ನಿನ್ನೆ ಅಷ್ಟು ಸಲ ಮಾಡ್ತೀನಿ ಅಂದ. ಇಲ್ಲ, ಅವ್ರು ಒಂದು ಮಾತು ಹೇಳಿದ್ರು, ನೀ ಇವತ್ತು ಫೇಲ್ ಆಗಿದೀಯ ಅಂದ್ರೆ ನೀ ಮುಂದೊಂದು ದಿನ ಹೆಂಗಾಗತ್ತೆ ಅಂದ್ರೆ ನಿನ್ನ ಪರಿಸ್ಥಿತಿ, ಅದರಲ್ಲೇ ನಿಂದು 2 ಕಾಲಿಲ್ಲ, ನಿನ್ನ ಭಿಕ್ಷ ಬಿಡುವಂತ ಪರಿಸ್ಥಿತಿ ಬರುತ್ತೆ, ನಿನ್ನ ಎಜುಕೇಷನೇ ನಿನಗೆ ಇಂಪಾರ್ಟೆಂಟ್, ಈ ಎಜುಕೇಷನ್ ಇದ್ರೇನೆ ನಿನ್ನ ಜೀವನ ಅಂತ ಹೇಳಿದಾಗ ಅವಾಗ ನನಗೆ ಏನು ಮನವರಿಕೆ ಆಗ್ಬಿಡ್ತಂದ್ರೆ ಇಂದಿನಿಂದ ನಾ ಯಾವತ್ತೂ ಫೇಲ್ ಆಗಲ್ಲ ಅನ್ನುವಂಥ ಮನಸ್ಥಿತಿಯೊಂದು ನನ್ನಲ್ಲಿ ಬಂತು. ಆ ಮನಸ್ಥಿತಿ ಪ್ರಕಾರ ನಾನು ಹೈಸ್ಕೂಲ್ ಲೆವೆಲ್ ಅನ್ನು ಆ ವರ್ಷದಿಂದನೇ 7th ಸ್ಟ್ಯಾಂಡರ್ಡ್ಲಿಂದನೇ ಇವತ್ತಿನವರೆಗೂ ಕೂಡ ಡಿಸ್ಟಿಂಕ್ಷನ್ ಬಿಲೋ ಬಂದಿಲ್ಲ ಸರ್ ನಾನು. ವಾವ್, ಗ್ರೇಟ್. ಇಂಜಿನಿಯರಿಂಗ್ ಆಯ್ತು, ಡಿಪ್ಲೊಮಾ ಆಯ್ತು, PUC ಸೆಕೆಂಡ್ ಇಯರ್ ಆಯ್ತು, ಮತ್ತೆ ಎಂಟೆಕ್ ಆಯ್ತು, ಎಲ್ಲ ಡಿಸ್ಟಿಂಕ್ಷನ್ ನಲ್ಲೇ ಪಾಸ್ ಆಗಿದ್ದೇನೆ ಸರ್. ಅವತ್ತು ನನ್ನ ತಂದೆ ಇನ್ಸ್ಪಿರೇಷನ್ ಏನು ಕೊಟ್ಟರು ಅವತ್ತಿಂದ ನಾನು ನನ್ನ ಜೀವನದ ಒಂದು ಇದು ಬರ್ಕೊಂಡ್ಬಿಟ್ಟೆ ನಾನು. ನನಗೇನು ಇಲ್ಲಪ್ಪ, ಮುಂದೆ ನಾ ಸ್ವಾವಲಂಬಿ ಆಗಿ ಬದುಕಬೇಕು, ನನ್ನ ಜೀವನದಲ್ಲಿ ನಾ ಏನಾದರೂ ಮಾಡಬೇಕು, ನನ್ನಷ್ಟಕ್ಕೆ ನಾನೇ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈಗ ಮಾಡಿಕೊಂಡೆ ಸರ್. ನೋಡ್ರಿ, ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ರಾಜು ಸೆಲೂಡ್ ಅವರೇ, ನಮಗೆ ಒಂಥರ ಮೈಯಲ್ಲಿ ರೋಮಗಳು ಎದ್ದು ನಿಲ್ತಾವೆ. ಅಂದ್ರೆ ನೋಡ್ರಿ, ಇವತ್ತು ನಮ್ಮ ಸಮಾಜದಲ್ಲಿ ನೋಡ್ತೀವಿ, ಎಷ್ಟೋ ಜನ ಎಲ್ಲಾ ಸರಿ ಇದ್ರು ಜೀವನವನ್ನ ನರಕ ಮಾಡ್ಕೋತಾರೆ. ಅಂದ್ರೆ ಏನೇನೋ ಇಲ್ಲದೊಂದು ವಿಚಾರ ಮಾಡೋದು, ಇಲ್ಲದೊಂದು ಹವ್ಯಾಸಗಳು ಬೆಳೆಸ್ಕೊಳ್ಳೋದು, ಆಮೇಲೆ ಯಾರನ್ನೋ ಬ್ಲೇಮ್ ಮಾಡೋದು. ಅಂದ್ರೆ ನಾವು ನಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಅದ ಅನ್ನೋ ನೋಡೋ ಜನ ಬಹಳ, ಅದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅದ. ಆದ್ರೆ ಹಾಗೆ ನೋಡದೇ ಇದ್ರೆ ಅವರಲ್ಲೇನ್ ಅವ್ರೇನ್ ತಪ್ಪು ಮಾಡ್ತಾ ಇದ್ದಾರೆ ಅದನ್ನ ನೋಡ್ತಾ ಹೋದ್ರೆ ನಮ್ಮ ಬದುಕಿನ ಗತಿ ಏನು? ಅಂತ ಒಂದು ದಿನಮಾನಗಳಲ್ಲಿ ನೀವು ಇಂಥ ಒಂದು ವಿಶ್ವಾಸದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಇತಿಮಿತಿಯನ್ನ ನೀವು ಒಪ್ಪಿಕೊಂಡು ಅದನ್ನೇ ಮೆಟಲ್ ಆಗಿ ಮಾಡಿಕೊಂಡು ನೀವು ಮುಂದೆ ಬಂದಿರಿ ಜೀವನದೊಳಗೆ. ನಿಜವಾಗಿ ನಿಮ್ಮ ಇಂಜಿನಿಯರಿಂಗ್ ಮುಗಿಸ್ತು ಅಲ್ಲ, ಬಿವಿ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಎಂಟೆಕ್ಕೂ ಮಾಡ್ಕೊಂಡೆ ಸರ್. ನಾನು ಇನ್ ಸರ್ವಿಸ್ ಎಂಟೆಕ್. ಈಗ ನೀವು ಓದ್ಬೇಕಿದ್ರೆ ನಿಮ್ಮ ಒಂದು ಸಹಪಾಠಿಗಳು, ನಿಮ್ಮ ಒಂದು ಸಹವಿದ್ಯಾರ್ಥಿಗಳು ಹೇಗೆ ನಿಮಗೆ ಒಂದು ನಿಮ್ಮ ಜೊತೆಗೆ ಸ್ನೇಹ ಮಾಡಿದ್ರು, ಹಾಗೆ ನೀವು ಅವ್ರಿಗೆ ಸ್ಫೂರ್ತಿ ಆಗಿದ್ರು ಕಾಣುತ್ತೆ. ಹೌದು ಸರ್, ಹೌದು. ಫ್ರೆಂಡ್ಸ್ ಅಂದ್ರೆ ನನಗೆ ಜೀವ ಇದ್ದಂಗೆ ಸರ್. ಯಾಕಂದ್ರೆ ಅವರು ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾನು ಮುಂದ್ ಬರ್ತಿರ್ಲಿಲ್ಲ. ಎಲ್ಲದರಲ್ಲೂ ನಾನು ವಿದ್ಯಾಭ್ಯಾಸದಲ್ಲಿ ಮುಂದಿರೋದಕ್ಕೋಸ್ಕರ ಅವ್ರು ನಂಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ಏನ್ ಬೇಕು ಹೇಳಪ್ಪ, ನನಗೆ ಲೈಬ್ರರಿ ಮೇಲ್ಗಡೆ ಇತ್ತು, ಫಸ್ಟ್ ಫ್ಲೋರ್ ಅಲ್ಲಿ ಇತ್ತು, ಲೈಬ್ರರಿಯಿಂದ ಬುಕ್ಸ್ ತಂದು ಕೊಡ್ತಾ ಇದ್ರು. ಸ್ವತಃ ನಾ ಎಲ್ಲಿ ಕೂತಿದ್ದೀನಿ ಅಲ್ಲೇ ಏನ್ ಬೇಕು ಅಲ್ಲಿ ತಂದು ಕೊಡ್ತಾ ಇದ್ರು. ಬಹಳ ಚೆನ್ನಾಗಿರುವಂತ ಸ್ನೇಹಿತರು ಸಿಕ್ಕಿದ್ ಸರ್, ಸಾಯುವರೆಗೂ ನೆನೆಸ್ಬೇಕು ನಾನು ಅಂತ ಸ್ನೇಹಿತರು ಸಿಗಲ್ಲ ಸರ್ ಈಗಿನ ಕಾಲದಲ್ಲಿ, ಅಷ್ಟು ನನಗೆ ಹೆಲ್ಪ್ ಮಾಡಿದ್ದಾರೆ. ರಿಯಲ್ ಹೇಳ್ಬೇಕಂದ್ರೆ ಹಿಂಗಾಗಿ ನಾನು ಇಂಜಿನಿಯರಿಂಗ್ ಅಲ್ಲಿದೆ, ಬಿ ಬಿ ಕಾಲೇಜ್ ಅಲ್ಲಿ ಮುಗಿಸಿದೆ, ಪಿ ಯು ಸಿ ಸೈನ್ಸ್ ಅನ್ನ ಜೆ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಸೈನ್ಸ್ ಎರಡೂ ಇತ್ತು, ಅಲ್ಲಿ ಸೈನ್ಸ್ ಮುಗಿಸಿದೆ ಸರ್. ಅಲ್ಲಿಂದ ಬಿ ಬಿ ಕಾಲೇಜ್ ಇಂಜಿನಿಯರಿಂಗ್ ಅಲ್ಲಿ ಸೀಟ್ ತಗೊಂಡು ಅಲ್ಲೇ ಇಂಜಿನಿಯರಿಂಗ್ ಮುಗಿಸಿದೆ ನಾನು. ಅದಾದ ತಕ್ಷಣ ಸೀದಾ ನಾನು ಜಾಬಿಗೆ ಅಪ್ಲೈ ಮಾಡಿದಾಗ ನಂಗೆ ಜಾಬ್ ಇಮಿಡಿಯೇಟ್ ಸಿಗಲಿಲ್ಲ, ಸ್ವಲ್ಪ ಟೈಮ್ ತಗೋತು. ಗೌರ್ಮೆಂಟ್ನು ಆ ಟೈಮಲ್ಲಿ ಜಾಸ್ತಿ ಕರಿತಾ ಇರಲಿಲ್ಲ. ಈಗ ನನ್ನ ಒಂದು ಟ್ಯೂಟರ್ ಆದ್ರೆ ಅದ ಕಥೆ ಹೇಳಿದ್ರಿ. ಈಗ ನಾಮೇಲೆ ನೀವು ಕರ್ನಾಟಕ ರಾಜ್ಯ ಸರ್ಕಾರಿ ಅಂಗವಿಕಲ ನೌಕರರ ಸಂಘ ಬೆಂಗಳೂರದ ಇದ್ರೊಳಗ ನೀವು ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರಿ. ಹೌದು ಸರ್. ಏನು ಪ್ರೇರಣೆ ನೀವು ಒಂದು ಈಗ ಒಂದು ನಾವೇನು ದಿವ್ಯ ಚೈತನ್ಯರಿದಾರಲ್ಲ ಅವರ ಒಂದು ಬದುಕಿಗೆ ನಾನು ಊರುಗೋಲಾಗಬೇಕು ಅಂತ ನಿಮ್ಗೆ ಅನಿಸಿದ್ದೆ ಯಾಕೆ? ನಿಮಗೆ ಆಗಿರೋ ತೊಂದರೆಗಳನ್ನ ನೆನಪು ಮಾಡ್ಕೊಂಡು, ಯಾಕಂದ್ರೆ ನಾನು ಅನುಭವಿಸಿರುವಂತ ಕಷ್ಟಗಳನ್ನು ನಾನು ನಮ್ಮ ಅಂಗವಿಕಲ ಮಿತ್ರರು ಅನುಭವಿಸಬಾರ್ದಂತ. ಯಾಕಂದ್ರೆ ಈ ನಾನು ಅನುಭವಿಸಿರುವಂತ ಅವರು ಅನುಭವಿಸಿದ್ರೆ ಎಷ್ಟು ತೊಂದರೆ ಆಗತ್ತಂತ ನಮ್ಮಂತವ್ರಿಗೆ ಮಾತ್ರ ಗೊತ್ತಿರುತ್ತದೆ. ಈಗ ನಿಮಗೆ ಆಗಿರೋ ತೊಂದರೆ ಒಂದಾದ್ರೂ ನೆನಪು ಮಾಡ್ಕೊಡಲ್ಲ, ಹೇಗೆ ಸವಾಲಿತ್ತು, ಎಲ್ಲಾದ್ರೂ ಹೋದಾಗ ಏನಾದ್ರು ಯಾವ ಒಂದು ತೊಂದರೆಯಿಂದ ನೀವು ಮುಜುಗರ ಆಗಿತ್ತು ನಿಮಗೆ, ಅದೇನಾದ್ರೂ ನೆನಪಿದೆಯಾ? ಸರ್ ಇದೆ ಸರ್, ನೆನಪಿದೆ ಸರ್. ಯಾವಾಗ ನಾನು ನನ್ನ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೋದೆ, ನನ್ಗೆ ಹೆಂಗಾಯ್ತಂದ್ರೆ ನಾ ಪಿ ಯು ಸಿ ಸೈನ್ಸ್ ಮಾಡ್ತೇನಂದ್ರೆ ಪ್ರಿನ್ಸಿಪಲ್ ಹತ್ರ ಹೋಗಿ ನಿಂತ್ರೆ, ನೀನ್ ಸೈನ್ಸ್ ಮಾಡ್ತೀಯಾ, ನಿನ್ ಸೈನ್ಸ್ ಮಾಡ್ಲಿಕ್ಕೆ ಆಗಲ್ಲಪ್ಪ ನಿನ್ಗೆ, ನಿನ್ ಎರಡು ಕಾಲಿಲ್ಲ, ಏನ್ ಮಾಡ್ತೀಯ ಸೈನ್ಸ್ ಅಲ್ಲಿ, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಲ್ಲ ಪ್ರಾಕ್ಟಿಕಲ್ ಇರ್ತವೆ, ನಿನ್ಗೆ ಏನಾಗುತ್ತೆ, ಸಾಧ್ಯ ಇಲ್ಲ, ನಿನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವ್ರು ನನಗೆ ಚೇಷ್ಟೆ ಮಾಡ್ದಂಗೆ ಮಾಡಿದ್ರು. ಇದು ಒಂದು ನನಗೆ ಮನಸ್ಸಿಗೆ ಭಾಳ ನೋವಾಯ್ತು. ನೀ ಏನ್ ಮಾಡ್ತೀಪ್ಪ, ನಿಂದು ಏನಿದೆ ಅಂತ ಕೇಳಿದ್ರು ಅವ್ರು ಪ್ರಿನ್ಸಿಪಲ್. ಸರ್ ನಾ ಇಂಜಿನಿಯರ್ ಆಗ್ಬೇಕು ಅಂತ ಮಾಡಿದ್ದೀನಿ. ಏ ಇಂಜಿನಿಯರ, ಇನ್ನೂ ಜಾಸ್ತಿ ಪ್ರಾಕ್ಟಿಕಲ್ ಇರ್ತಾವಪ್ಪ, ಹೆಂಗ್ ಮಾಡ್ತೀಯ ನೀನು, ಸಾಧ್ಯ ಇಲ್ಲ, ನೀ ಎಲ್ಲಾದ್ರೂ ಕಾಮರ್ಸ್ ಆರ್ಟ್ಸ್ ಮಾಡ್ಕೊ ಬದುಕೋಗು ಅಂತಂದ್ರು. ಸರ್ ಹಂಗಿಲ್ಲ ಸರ್, ನಾನು ಇದನ್ನೇ ಮಾಡ್ಬೇಕಂತ ಬಂದಿದ್ದೀನಿ, ಇದನ್ನೇ ಮಾಡ್ತೀನಿ, ಇಂಜಿನಿಯರಿಂಗ್ ಮಾಡ್ಬೇಕಂತ ಮಾಡಿದ್ದೀನಿ. ಅವಾಗ ಅವರು ಇಲ್ಲ ನಮ್ ಕಾಲೇಜಲ್ಲಿ ನಿನಗೆ ಸೀಟ ಕೊಡಕ್ ಆಗಲ್ಲಪ್ಪ, ಎಲ್ಲಾದ್ರೂ ಪ್ರಯತ್ನ ಮಾಡ್ಕೊ ಅಂತಂದ್ರು. ಆ ಕಾಲೇಜ್ ಬಿಟ್ಟು ಬೇರೆ ಕಾಲೇಜಿಗೆ ಬಂದ ಕೇಳಿದಾಗ ಅವರು ನಿನ್ನಂತ ಬಂದಿದ್ಯಪ್ಪ, ಅವರು ಏನೋ ಒಂದು ನನಗೆ ಪ್ರೋತ್ಸಾಹ ಕೊಟ್ರು, ನೀ ಬಂದು ಸೈನ್ಸ್ ಮಾಡ್ತೀಯ ಅಂತಂದ್ರೆ ಮಾಡಪ್ಪ ಹಂಗಂದ್ರೆ ಅಂತ ನನಗೆ ಪ್ರೋತ್ಸಾಹ ಕೊಟ್ರು. ನಾ ಅದೇ ಕಾಲೇಜಲ್ಲಿ ಸೈನ್ಸ್ ಕಂಪ್ಲೀಟ್ ಮಾಡಿ ಅದೇ ಪ್ರಿನ್ಸಿಪಲ್ ಹತ್ರ ಹೋಗಿ, ಸರ್ ನಾ ಸೈನ್ಸ್ ಕಂಪ್ಲೀಟ್ ಮಾಡಿ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ತಗೊಂಡಿದ್ದೆ, ಅದೇ ಪ್ರಿನ್ಸಿಪಲ್ ಹೇಳಿ ಬಂದಿದ್ದೆ ನಾನು. ಅದೇ ಒಂದು ಮುಜುಗರ ಅನಿಸಿತ್ತು. ಅಂತ ಒಂದು ಪ್ರಾಬ್ಲಮ್ ನಮ್ಮ ಎಲ್ಲಾ ಅಂಗವಿಕಲರಿಗೆ ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಒಂದು ದಿವ್ಯಚೇತನರಿಗೆ ಸಾಕಷ್ಟು ಜನರಿಗೆ ಈ ತರ ಆಗುತ್ತೆ, ಮುಜುಗರ ಆದಾಗ ಕುಗ್ಗಬಾರ್ದು. ಹೌದು ಸರ್, ಕುಗ್ಗಲಿಲ್ಲ, ಹಿಗ್ಗುವ ವಾತಾವರಣವನ್ನ ನಾನು ಸೃಷ್ಟಿ ಮಾಡೇ ಮಾಡ್ತೀನಿ ಅನ್ನ ಒಂದು ಛಲ ಬೇಕು, ಅದು ಮಾಡ್ಕೊಂಡ್ರಿ, ಅದಕ್ಕೆ ನೀವು ಯಶಸ್ಸು ಪಡೆದ್ರಿ. ಈಗ ನೀವು ಈ ರಾಜ್ಯ ಸರ್ಕಾರಿ ಅಂಗವಿಕಲ ನೌಕರರ ಸಂಘ ಇದೆ, ದಿವ್ಯ ಚೈತನ್ಯರ ಸಂಘ, ಅದರ ಧಾರವಾಡ ಜಿಲ್ಲೆಯಲ್ಲಿ ತಾವು ನೋಡ್ಕೋತಾ ಇದ್ದೀರಿ, ಹೇಗೆ ಪರಿಸ್ಥಿತಿ ಏನಿದೆ, ಹಂಗೆ ನಮ್ಮ ಒಂದು ದಿವ್ಯ ಚೇತನರು ಬದುಕು ಹೇಗಿದೆ ನಮ್ಮ ಜಿಲ್ಲೆಯೊಳಗೆ, ತಮ್ಮ ತಾವು ಕಂಡಂತೆ ಸಾಕಷ್ಟು ಜನ ನಿಮ್ಮಲ್ಲಿ ಬರ್ತಾರೆ? ಹೌದು ಸರ್, ಹೌದು ಸರ್. ಹೇಳ್ರಿ ಸರ್. ಈಗ ಹೆಂಗಿದೆ ಅಂದ್ರೆ, ನಾ 2010 ನಾ ಏನು ಸರ್ಕಾರಿ ಜಾಬಿಗೆ ಸೇರಿಕೊಂಡೆ ನಾನು, ಅವಾಗಿಂದ ನಮ್ಮ ಅಂಗವಿಕಲರ ನೌಕರಿಗೆ ಅಷ್ಟೇ ನಾವು ಎಷ್ಟು ಫೆಸಿಲಿಟೀಸ್ ಅದಾವೋ, ಎಷ್ಟು ಅವಕಾಶಗಳದಾವ ಅವನ್ನೆಲ್ಲ ನೋಡ್ಕೊಂತ ಹೋದಾಗ ಅವಕಾಶಗಳನ್ನ ನಾನು ಫೇಸ್ ಮಾಡಿದೆ. ನಾನು ಫೇಸ್ ಮಾಡಿದಾಗ ಏನಾಗ್ತಾ ಇತ್ತು, ನಮ್ಗೆ ಈ ಅವಕಾಶಗಳು ಇದ್ರು ಯಾಕೆ ನಮ್ಗೆ ಸರಿಯಾಗಿ ಸಿಗ್ತಾ ಇಲ್ಲ ಅನಿಸ್ತಾ ಇತ್ತು. ನಮ್ಗೀಗ ಅಲೋವೆನ್ಸ್ ಕೊಡ್ತಾರೆ, ಒಬ್ಬರಿಗೆ ಅಲೋವೆನ್ಸ್ ಸಿಗ್ತಾ ಇರಲಿಲ್ಲ ನಮ್ಮ ಅಂಗವಿಕಲರಲ್ಲಿ. ವರ್ಗಾವಣೆಯಲ್ಲಿ ಇತಿಮಿತಿಗಳು ಇದ್ರು, ಅವು ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ನಮ್ಗೆ ಯಾರು ಸಪೋರ್ಟ್ ಇರಲಿಲ್ಲ, ಮತ್ತೆ ಆದೇಶಗಳು ಇದ್ರು ಆದೇಶಗಳು ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಅವಾಗಿನ ಕಾಲದಲ್ಲಿ ಈ ಸೋಷಿಯಲ್ ಮೀಡಿಯಾ ಇಂಥವು ಯಾವೂ ಇರಲಿಲ್ಲ, ನಾವು ಹುಡುಕ್ಬೇಕಂದ್ರು ಸಿಗ್ತಾ ಇರಲಿಲ್ಲ. ಹಿಂಗಾಗಿ ನಮ್ಗೆ ಏನಾಗಿತ್ತು, ಕೊರತೆ ಇತ್ತು ಅದ್ರದ್ದು. ಆ ಕೊರತೆಗಳನ್ನ ನೀಗಿಸ್ಲಿಕ್ಕೆ ನಾವು ಈ ಸಂಘಟನೆಗೆ ನಾವು ಸೇರ್ಕೋಬೇಕಾಯ್ತು. ಸೇರ್ಕೊಂಡ ತಕ್ಷಣ ನಮ್ಗೆ ಎಲ್ಲ ಆರ್ಡರ್ಗೆ ರಿಲೇಟೆಡ್ ಏನಿದಾವಲ್ಲ ಸರ್, ಎಲ್ಲ ಸುತ್ತೋಲೆಗಳು ನಂಗೆ ಸಿಕ್ಕು. ಆ ಸುತ್ತೋಲೆಗಳನ್ನು ಇಡೀ ರಾಜ್ಯಾದ್ಯಂತ ಸ್ವತಃ ನಾನೇ ಪ್ರತಿಯೊಂದು ಜಿಲ್ಲೆ 30 ಜಿಲ್ಲೆಗೂ ನನ್ನ ಕಾರ್ ತಗೊಂಡು ಹೋಗಿ ಅಡ್ಡಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟೆ. ಆ ಇದು ಮಾಹಿತಿ ನೋಡಿ ನಮ್ಮ ಒಬ್ಬ ಸರ್ಕಾರಿ ನೌಕರ ಪತ್ರಿಕೆಯವರು ನಂದೇ ಪ್ರೋಗ್ರಾಮ್ ಅಲ್ಲಿ ಕೂತ್ಕೊಂಡು ಹಿಂದ್ಗಡೆ ಕೂತ್ಕೊಂಡು ಕೇಳಿ ಅವತ್ತಿಂದ ಇವತ್ತಿನವರೆಗೂ ಅವರು ಪಬ್ಲಿಷ್ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಸುತ್ತೋಲೆಗಳದಾವ, ಈ ಒಂದು ಮಾಹಿತಿ ಏನೈತಿ, ಪ್ರತಿ ಜಿಲ್ಲೆಗೂ ಮುಟ್ಬೇಕು, ಪ್ರತಿ ಅಂಗವಿಕಲರಿಗೂ ಮುಟ್ಬೇಕು ಅಂತೇಳಿ ನಂದ ಒಂದು ಸರ್ಕಾರಿ ನೌಕರ ಪತ್ರಿಕೆ ರಾಜು ವರ್ಮಾ ಅಂತೇಳಿ ಅವರು ಸಂಪಾದಕರು ನನ್ನ ನೋಡಿ ನನಗೆ ಇದು ಅಪರ್ಚುನಿಟಿಯನ್ನು ಕೊಟ್ಟರು. ಅದರಲ್ಲಿ ನಾ ಇವತ್ತಿನವರೆಗೂ ಬರೀತಾ ಇದ್ದೀನಿ, ಪ್ರತಿಯೊಬ್ಬ ಅಂಗವಿಕಲರಿಗೂ ಹೆಲ್ಪ್ ಆಗಲಿ, ಅವ್ರಿಗೆ ಏನೋ ತೊಂದರೆಗಳಿದ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡು ಅದನ್ನ ಅದ್ರ ಸಂಬಂಧಪಟ್ಟ ಸುತ್ತೋಲೆಗಳನ್ನ ನಂಗೆ ಕಳಿಸ್ಕೊಡು ಅಂದ್ರೆ ಇಮಿಡಿಯೇಟ್ ಆನ್ ದಿ ಸ್ಪಾಟ್ ನನ್ಗೆ ಬೇರೆ ಕೆಲಸ ಬಿಟ್ಟು ಆದ್ರೂ ಕೂಡ ನಂಗೆ 24 hours ಅವೈಲೇಬಲ್ ಇದ್ದೇನೆ ಅವ್ರಿಗೆ ಅವ್ರಿಗೆ ಕಳಿಸ್ಕೊಡ್ತೀನಿ. ಮಾತಾಡ್ಲಿಕ್ಕೆ ರಾಜು ಖುಷಿ ಆಯ್ತು, ನಿಮ್ಮ ದೊಡ್ಡ ಕಾರ್ ಆ ಕಾರಿನ ಕತೆ ಹೇಳ್ರಿ. ಯಾಕಂದ್ರೆ ಉಳಿದವ್ರಿಗಿಂತ ನಿಮ್ಮ ಕಾರಲ್ಲಿ ಸ್ವಲ್ಪ ಕನ್ಸೆಷನ್ ಇದೆ. ಹೌದು ಸರ್. ನಮ್ಮ ಎಷ್ಟೋ ಜನ ಗೊತ್ತಿಲ್ಲ ಅವ್ರಿಗೆ. ಹೌದು. ಯಾವ ರೀತಿ ಕನ್ಸೆಷನ್ ನೀವು ತಗೊಂಡ್ರಿ ಅಂದ್ರೆ ದಿವ್ಯ ಚೇತನರಿಗೆ ಇರುವಂತಹ ಒಂದು ಸೌಲಭ್ಯಗಳನ್ನ ಹೇಗೆ ಅವ್ರು ತಗೊಳ್ಬೇಕು, ನೀವೇನ್ ತಗೊಂಡಿರಿ? ಸರ್ ಏನಿದೆ ಅಂದ್ರೆ ನಮ್ಮ ಸರ್ಕಾರಿ ಉದ್ಯೋಗಿಗಳಿಗೆ ಮೊದಲನೇದಾಗಿ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಬರುತ್ತೆ, ಅದು ಇರಲ್ಲ ನಮ್ಗೆ. ಮತ್ತೆ ಸರ್ಕಾರಿ ಅಂಗವಿಕಲರಿಗೆ ಅಷ್ಟೇ ಅಲ್ಲ, ಎಲ್ಲಾ ಅಂಗವಿಕಲರಿಗೆ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಿದೆ ಸರ್ ಕೇಂದ್ರ ಸರ್ಕಾರ. ಅದರ ಪ್ರಕಾರ 75,000 ರೂಪಾಯಿ ನಾವು ಡೈರೆಕ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಬಹುದು, ನಾವು ಅಂಡರ್ ಸೆಕ್ಷನ್ 80U ಅಂತೇಳಿ ಅದರಲ್ಲಿ ಮಾಡಬಹುದು. ಅದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲೇ ಇದೆ. ಅದ್ರ ಪ್ರಕಾರ ನಾವು ಅಷ್ಟೇ ಅಲ್ಲ, ಸರ್ಕಾರಿ ನೌಕರಲ್ಲ ಬೇರೆ ಅಂಗವಿಕಲರು ಕೂಡ ಅವ್ರು ಏನಾದ್ರು ಹೆಚ್ಚಿಗೆ ಇನ್ಕಮ್ ಇತ್ತಂದ್ರೆ 75,000 ರೂಪಾಯಿ ಡೈರೆಕ್ಟ್ ಮೈನಸ್ ಮಾಡಬಹುದು. ಅದು ಅಪ್ ಟು 75% ಅಂಗವಿಕಲರು ಇರೋರಿಗೆ. 75% ಮೇಲೆ ಇದ್ದವ್ರಿಗೆ ಅವ್ರಿಗೆ 1,25,000 ರೂಪಾಯಿ ಅವ್ರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಬಹುದು. ಅದೇ ರೀತಿ ಸರ್ಕಾರಿ ಅಂಗವಿಕಲರು ಅಲೋವೆನ್ಸ್ ತಗೋತಾರೆ, ಅದನ್ನು ಕೂಡ ಅವರು ಎಕ್ಸೆಂಪ್ಷನ್ ಮಾಡ್ಕೋಬಹುದು. ಅಂಡರ್ ಸೆಕ್ಷನ್ 10(2)(b) ಅಂತ ಇದೆ ಸರ್ ಅವರು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ, ಅದರಲ್ಲಿ ಅದನ್ನು ಕೂಡ ಅವರು ಕ್ಲೇಮ್ ಮಾಡ್ಕೋಬಹುದು. ಈ ರೀತಿ ನಮ್ಗೆ ಇದು ಇದೆ, ಸರ್ಕಾರಿ ನೌಕರಾಗ್ಲಿ ಬೇರೆ ಅಂಗವಿಕಲರಾಗಲಿ ಈ ತರ ಇದೆ. ಈಗ ತಾವು ಬಹುದೊಡ್ಡ ಕಾರ್ ತಗೊಂಡ್ರಿ, ಅದ್ರ ಕಥೆ ಹೇಳ್ರಿ ಸರ್. ಕಾರಿನಲ್ಲಿ ಏನಿದೆ ಅಂದ್ರೆ, ಈಗ ನಾವು ಯಾವುದೇ ಒಂದು ಕಾರ್ ತಗೋಬೇಕಂದ್ರೆ ನಾವು ಫಸ್ಟ್ ಕಾರ್ ಸೆಲೆಕ್ಟ್ ಮಾಡೋ ಕಂಪನಿಗೆ ಹೋಗ್ಬೇಕು. ಕಾರ್ ಯಾವ್ದಿದೆ ಆ ಕಂಪನಿಗೆ ಹೋಗಿ ನಾವು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ಎರಡು ಕ್ಯಾಟಗರಿ ಮಾಡಿದ್ದಾರೆ ಸರ್, 1500 cc ಇಂಜಿನ್, ಮೋರ್ ದನ್ 1500 cc ಇಂಜಿನ್, ಲೆಸ್ ದನ್ 1500 cc ಇಂಜಿನ್, 1500 cc ಮೋರ್ ದನ್ ಇದ್ರೆ, ಇವು ಎರಡು ಸ್ಲ್ಯಾಬ್ ಮಾಡಿದ್ದಾರೆ. 1500 cc ಒಳಗಡೆ ಇದ್ರೆ GST ಎಕ್ಸೆಂಪ್ಷನ್ ಆಗುತ್ತೆ, ರೋಡ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಆಗುತ್ತೆ, ಮತ್ತೆ ಅವ್ರಿಗೆ ಇದು ಇನ್ಸೂರೆನ್ಸ್ 50% ಇರುತ್ತೆ. ಮತ್ತು ಈ ಗಾಡಿ ರಿಜಿಸ್ಟ್ರೇಷನ್ ಆಗಿ ಅಥವಾ RTO ರಿಜಿಸ್ಟ್ರೇಷನ್ ಆಗಿ ಹೊರಗೆ ಬಂದ ತಕ್ಷಣ ನಮ್ಗೆ ರೋಡ್ ಟೋಲ್ ಅದನ್ನು ಕಟ್ಟಬೇಕಾಗಿಲ್ಲ ಸರ್. ಈ ನಾಲ್ಕು ಬೇರೆ ಇದನ್ನೇ ಕೊಡ್ತಾರೆ, ಫಾಸ್ಟ್ಯಾಗ್ ಕೊಡ್ತಾರೆ ಸರ್. ಆ ಫಾಸ್ಟ್ಯಾಗ್ ಅಲ್ಲಿ ಏನು ದುಡ್ಡು ಇರಲ್ಲ, 0.00 ಇರುತ್ತೆ. ಅದ್ರ ಪ್ರಕಾರ ನಮ್ಗೆ ಟೋಟಲ್ ಆಲ್ ಓವರ್ ಇಂಡಿಯಾ ನಮ್ಗೆ ಫೆಸಿಲಿಟಿ ಇದೆ ಸರ್. ಕಾರ್ ತಗೊಂಡ್ರೆ ಟೋಟಲಿ ಒಂದು ರೋಡ್ ಟ್ಯಾಕ್ಸ್ 0 ಇದೆ, GST ಅಪ್ ಟು 18% ನಮ್ಗೆ ಎಕ್ಸೆಂಪ್ಷನ್ ಇದೆ, ಮತ್ತೆ ಇನ್ಸೂರೆನ್ಸ್ ಅಲ್ಲಿ ಕಾರ್ ಇನ್ಸೂರೆನ್ಸ್ ಅಂತ ಇರುತ್ತೆ, ಆ ಕಾರ್ ಇನ್ಸೂರೆನ್ಸ್ ಅಲ್ಲಿ ವಿಮೆ ಅಂತ ಇರುತ್ತೆ, ಅದರಲ್ಲಿ 50% ಎಕ್ಸೆಂಪ್ಷನ್ ಇದೆ, ಮತ್ತೆ ಫಾಸ್ಟ್ಯಾಗ್ 0 ಫಾಸ್ಟ್ಯಾಗ್ ನಮ್ಗೆ ಕೊಡ್ತಾರೆ. ನೋಡ್ರಿ, ಬಹಳ ಒಬ್ಬ ಅಧ್ಯಕ್ಷರು ಧಾರವಾಡ ಜಿಲ್ಲಾ ಘಟಕ ಕರ್ನಾಟಕ ರಾಜ್ಯ ಸರ್ಕಾರ ಅಂಗವಿಕಲ ನೌಕರ ಸಂಘ ರಿಜಿಸ್ಟರ್ಡ್ ಬೆಂಗಳೂರಿನಲ್ಲಿ ಇದೆ ಅಲ್ಲ, ಅದರ ಒಂದು ಪರವಾಗಿತ್ತು, ತುಂಬಾ ಒಂದು ಅಥಾರಿಟೇಟಿವ್ ಆಗಿ ಮಾತಾಡ್ತಾ ಇದ್ದೇನೆ. ನಮ್ಗೆ ಬಹಳ ಖುಷಿ, ಸಾಕಷ್ಟು ನಮ್ಮ ದಿವ್ಯ ಚೇತನರಿಗೆ ಇದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತೀವಿ. ನಿಮ್ಮ ಕತೆ ಈಗ ಸರ್ಕಾರಿ ಪಾಲಿಟೆಕ್ನಿಕ್ ನ ಒಂದು ಉಪನ್ಯಾಸಕರಾಗಿ ಈಗ ತುಂಬಾ ಯಶಸ್ವಿಯಾಗಿ 14 ವರ್ಷ ಸರ್ವಿಸ್ ಆಯ್ತು. ಹೌದು ಸರ್. ಆ ಒಂದು ಸೇವೆ ಬಗ್ಗೆ ಹೇಳಿರಲ್ಲ, ಹೇಗೆ ಆರ್ ಯು ಸ್ಯಾಟಿಸ್ಫೈಡ್? ಎಸ್ ಸರ್, 100% ಸ್ಯಾಟಿಸ್ಫೈಡ್ ಸರ್. ಯಾಕಂದ್ರೆ ನನ್ನ ಪಾಠ ಹೇಳ್ಬೇಕಂದ್ರೆ ಬಹಳ ಖುಷಿ ಸರ್. 1 ತಾಸು ಅಲಾಟ್ ಮಾಡಿದ್ರೆ 2.5 ತಾಸು 3 ತಾಸು ತೋಳ್ತೀನಿ. ನನ್ ಎಲ್ಲರದು ಟೈಮ್ ಟೇಬಲ್ ಟೈಮ್ ಟೇಬಲ್ ಪ್ರಕಾರ ಇದ್ರೆ ನಾನ್ ಮಾತ್ರ ನನ್ನ ಟೈಮ್ ಟೇಬಲ್ ಎಕ್ಸ್ಟ್ರಾ ಟೈಮ್ ಟೇಬಲ್ ಹಾಕೊಂಡು ಕೆಲಸ ಮಾಡ್ತೇನೆ ಸರ್. ಹುಡುಗರಿಗೆ ಈ ತರ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀನಿ ಅಂತಂದ್ರೆ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಬಹಳ ಹುರುಪು ನನ್ನ ಪಾಠ ಹೇಳ್ಬೇಕಾದ್ರೆ. ಅವ್ರಿಗೆ ಒಂದ್ ಬೇರೆ ಲೋಕಕ್ಕೆ ಒಯ್ದು ಬಿಡ್ತೀನಿ ನಾನು. ಆ ತರ ನನ್ಗೆ ಹೆಮ್ಮೆ ಇದೆ ಸರ್. ಯಾವ ಹುಡುಗರು ಇವತ್ತು ನೋಡಿದೀವಿ ಸರ್, ನನ್ನ ಕ್ಲಾಸ್ ಯಾವಾಗಿದ್ರು 100% ಸ್ಟೂಡೆಂಟ್ಸ್ ಪ್ರೆಸೆಂಟ್ ಇರ್ತಾರೆ. ನಾ ಯಾವಾಗಿದ್ರು ಅಟೆಂಡೆನ್ಸ್ ಹಾಕೋದ ಬಿಟ್ಬಿಟ್ಟಿದ್ದೀನಿ, ಅಬ್ಸೆಂಟ್ ಅಂತ ನಾನು ಕೇಳೋದೇ ಇಲ್ಲ ಜಾಸ್ತಿ. ಏನೋ 100ಕ್ಕೆ ಒಂದ್ಸಲ ಆಗಿರ್ತೈತಿ, ತಾವೇ ಬಂದ್ಬಿಡ್ತಾರೆ ಸರ್. ಸ್ವಯಂ ಪ್ರೇರಿತವಾಗಿ ರಾಜು ಸರ್ ಕ್ಲಾಸ್ ಅಲ್ಲ ಅಂತ ಬರ್ತಾರೆ, ಯಾವ ಹುಡುಗನು ಕೂಡ ಎದುರು ಮಾತಾಡಲ್ಲ. ನನಗೆ ಅದೊಂದು ಬಹಳ ಖುಷಿ ಇದೆ. ನನ್ನ ಎಕ್ಸ್ಪ್ಲೇನ್ ನೋಡ್ರಿ, ಯಾವುದೇ ಒಬ್ಬ ಲೆಕ್ಚರ್ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ರೆಸ್ಪೆಕ್ಟ್ ಇರ್ತದೆ ಅನ್ನೋದಕ್ಕೆ ಕಾರಣ ನಾನೇ ಅಂತ ನಾ ಅನ್ಕೋತೀನಿ ಸರ್. ಖಂಡಿತ. ಯಾಕಂದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾ ಹೇಳ್ತಾ ಇದ್ದೇನೆ. ಯಾಕಂದ್ರೆ ವಿದ್ಯಾಲಯದಲ್ಲಿ ಏನಾಗಿದೆ ಅಂದ್ರೆ, ಈಗಿನ ಒಂದು ಜನರೇಷನ್ ಗೆ ಮಕ್ಕಳು ಬಹಳ ರೆಸ್ಪಾನ್ಸ್ ಚೆನ್ನಾಗಿ ಕೊಡಲ್ಲ. ಈಗ ನನ್ನ ಪಾಠ ಹೇಳ್ಬೇಕಾದ್ರೆ ನನಗೆ ಹೆಮ್ಮೆ ಅನಿಸುತ್ತೆ, ನಮ್ಮ ಹುಡುಗರು ಹೆಸರು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ, ನಾ ಇನ್ನೂ ಚೆನ್ನಾಗಿ ಹೇಳ್ಬೇಕಂತ ಅನ್ಸುತ್ತೆ ಸರ್. ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ರಿಯಲ್ ಹೇಳ್ಬೇಕಂದ್ರೆ ನಮ್ಮ ಪ್ರಾಂಶುಪಾಲರಾತು, ನಮ್ಮ ಕಾಲೇಜ್ ಸಹೋದ್ಯೋಗಿಗಳಾತು ಬಹಳ ಚೆನ್ನಾಗಿ ಇದು ಮಾಡ್ತಾರೆ ಸರ್, ಸಪೋರ್ಟ್ ಮಾಡ್ತಾರೆ. ಈಗ ನೋಡ್ರಿ, ಟೆಕ್ನಿಕಲ್ ಎಜುಕೇಶನ್, ತಾಂತ್ರಿಕ ಶಿಕ್ಷಣ ಅಂದ್ರೆ ಅದು ಎಷ್ಟೋ ಜನಕ್ಕೆ ಕಬ್ಬಿಣದ ಕಡಲೆ ಅನ್ನೋ ಭಾವನೆ ಇರ್ತದೆ. ಮೊದಲೊಂದು ಕಾಲ ಇತ್ತು, ಅವಾಗೆಲ್ಲ ಡಿಪ್ಲೊಮಾ ಮಾಡ್ಲಿಕ್ಕೆ ಒಲ್ಲಂತಿದ್ರು. PUC ಮಾಡೋರು PUC ಮಾಡಿದ್ರೆ ಎಂಜಿನಿಯರಿಂಗ್ ಆದ್ಮೇಲೆ ನಮಗೆ ಉದ್ಯೋಗ ಅವಕಾಶಗಳು ಅಂತ ಹೇಳಿ. ಈಗ ಡಿಪ್ಲೊಮಾ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ. ಡಿಪ್ಲೊಮಾ ಆಗಿ ಹೋಗ್ಬೇಕು ಅನ್ನೋ ತುಡಿತ ಇರುವಂತಹ ಈಗ SSLC ಇರುವಂತಹ ವಿದ್ಯಾರ್ಥಿಗಳಿಗೆ ಹೇಗೆ ಈ ತಾಂತ್ರಿಕ ಶಿಕ್ಷಣದಲ್ಲಿರುವ ಅವಕಾಶಗಳೇನು, ಹೇಗೆ ಅವರನ್ನು ನೀವು ಸ್ವಾಗತ ಮಾಡ್ತೀರಿ? ಸರ್, ಏನೂ ಇಲ್ಲ ಸರ್, ಇದರಲ್ಲಿ ನೀವು ಒಂದೇ ಅಲ್ಲ, ನಾವು ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗು ಹೋಗ್ಬಹುದು, ಬಟ್ ಡಿಪ್ಲೊಮಾ ಅಷ್ಟೇ ಮಾಡಿದ್ರು ಕೂಡ ಈಗ ಫೈನಾನ್ಷಿಯಲಿ ವೀಕ್ ಇರೋರು ಡಿಪ್ಲೊಮಾ ಅಷ್ಟೇ ಮಾಡಿ ನೆಕ್ಸ್ಟ್ 3ನೇ ವರ್ಷಕ್ಕೆ ಅವರು ಎಲ್ಲಾದ್ರೂ ಇಡೀ ಜಗತ್ತಿನಲ್ಲೇ ಬೇಕಾದಲ್ಲಿ ಅವ್ರಿಗೂ ಜಾಬ್ ಅನ್ನು ಅಪರ್ಚುನಿಟೀಸ್ ತಗೋಬಹುದು. ಯಾಕಂದ್ರೆ ಅಂತ ನಾಲೆಜ್ ಅನ್ನು ನಮ್ಮ ಉಪನ್ಯಾಸಕರು ಕೊಡ್ತಾ ಇದಾರೆ ಸರ್. ಎಲ್ಲ ಆಲ್ಮೋಸ್ಟ್ ಆಲ್ ಸರ್ಕಾರಿ ಉಪನ್ಯಾಸಕರು ಹೆಂಗಿದ್ದಾರೆ ಅಂದ್ರೆ ಎಲ್ಲರೂ KPSC ಸೆಲೆಕ್ಟೆಡ್ ಲೆಕ್ಚರ್ಸ್ ಇದಾರೆ ಸರ್, ಎಲ್ಲ ಟಾಪ್ ಲೆಕ್ಚರ್ಸ್ ಇದಾರೆ ನಮ್ಮಲ್ಲಿ. ಹಿಂಗಿರುವಾಗ ಎಲ್ಲ ಅವ್ರಿಗೆ ನಾಲೆಜ್ ಪಕ್ಕಾ ನಾಲೆಜ್ ಸಿಗುತ್ತೆ ಸರ್ ಅವ್ರಿಗೆ. ಇಂಜಿನಿಯರಿಂಗ್ ಕಿಂತ ಚೆನ್ನಾಗಿ ಬೇಸಿಕ್ ಆಗಿ ಇಲ್ಲೇ ನಮ್ಮಲ್ಲೇ ಸಿಗ್ತಾವ್ರು 10th ಬಂದ ತಕ್ಷಣ. ಹಿಂಗಾಗಿ ಚೆನ್ನಾಗಿ ನಾಲೆಜ್ ಸಿಗುತ್ತೆ ಅವ್ರಿಗೆ, ಇಂಪ್ರೂವ್ ಆಗ್ಲಿಕ್ಕೆ ಚೆನ್ನಾಗಿ ಒಂದು ಹಾದಿ ಸಿಗ್ತದೆ ಸರ್. ಮತ್ತು ಫೈನಾನ್ಷಿಯಲಿ ವೀಕ್ ಇರೋರಿಗೆ ಡಿಪ್ಲೊಮಾ ಅಷ್ಟೇ ಕಂಪ್ಲೀಟ್ ಮಾಡಿ ಜಾಬ್ ಅಪರ್ಚುನಿಟೀಸ್ ಬಹಳ ಈಸಿಲಿ ಸಿಗುತ್ತೆ. ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟಾರ್ಟ್ಅಪ್ ಅಲ್ಲಿ ಸಾಕಷ್ಟು ಫೆಸಿಲಿಟಿ ಇದಾವೆ ಸರ್. ಸ್ಟಾರ್ಟ್ಅಪ್ ಅಲ್ಲಿ ಹುಬ್ಳಿಯಲ್ಲಿ ಸಾಕಷ್ಟು ಇದಾವೆ, ಬೆಂಗಳೂರಲ್ಲಿ ಸಾಕಷ್ಟು ಇದಾವೆ, ಜಗತ್ತಿನಲ್ಲಿ ಸಾಕಷ್ಟು ಇದಾವೆ ಅಂತ ಹೇಳ್ಬೋದು ಸರ್. ನಮ್ಮಲ್ಲಿ ಡಿಪ್ಲೊಮಾ ಮಾಡಿ ಜಾಬ್ ಸೇರ್ಕೊಂಡ್ರೆ ಬಹಳ, ಇಂಜಿನಿಯರಿಂಗ್ ಕಿಂತ ಏನೋ ಫೈನಾನ್ಷಿಯಲ್ ಗುಡ್ಡಿರೋ ಇಂಜಿನಿಯರಿಂಗ್ ಹೋಗಿ ಮಾಡ್ಕೊಂಡಿದ್ದಾರೆ. ಇದು ರೀತಿಯಲ್ಲಿ ಜಾಬ್ ಮಾಡ್ಲಿಕ್ಕೆ ಅಬಲ್ ಆಗ್ಬಿಡ್ತಾರೆ ಸರ್. ನೋಡಿ, ನಿಮ್ಮ ವಿಶ್ವಾಸದ ಮಾತುಗಳು ಖಂಡಿತವಾಗಿ ಬರಲಿರುವಂತಹ ಹೊಸ ಇನ್ಕಮ್ಬೆಂಟ್ಸ್ ಅಂತಾರಲ್ಲ, ಅದಕ್ಕೆ ಹೊಸ ಹೊಸ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ಸ್ವಾಗತ ರೀತಿ ಇದೆ. ಖಂಡಿತ ಇದರಲ್ಲಿ ಡಿಪ್ಲೊಮಾದಲ್ಲಿ ಬದುಕು ಕಟ್ಕೊಳ್ಳಿಕ್ಕೆ ಬಹಳ ಸುಂದರ ಅವಕಾಶ ಅಂತ ಆಸೆ ಮಾಡ್ತಾ ರಾಜು ಶಾಲಿವಡವರೇ, ದಿವ್ಯ ಚೈತನ್ಯರ ಬದುಕಿಗೆ ತಾವು ಒಬ್ಬ ಸ್ಫೂರ್ತಿ. ಇವತ್ತು ಎಷ್ಟೋ ಜನ ದಿವ್ಯ ಚೈತನ್ಯ ಇನ್ನು ಸವಾಲುಗಳನ್ನ ಎದುರಿಸ್ತಾರೆ, ಅವರಿಗೆ ಅವಕಾಶ ಏನಂತ ಸರಿ ಗೊತ್ತಿಲ್ಲ. ವಿಶೇಷವಾಗಿ ನಮ್ಮ ರೇಡಿಯೋ ಕೇಳುಗರು ದೃಷ್ಟಿ ಚೇತನರು ಬಹಳ ಇದ್ದಾರೆ, ಅವ್ರಿಗೆ ದೂರದೃಷ್ಟಿ ಕಾಣಲಿಲ್ಲ ಅಂದ್ರು ದಿವ್ಯ ದೃಷ್ಟಿ ಇರ್ತದೆ ಅವ್ರಿಗೆ, ಅಂದ್ರೆ ಎಲ್ಲವನ್ನು ಕಾಣ್ತಾರೆ ಅವರು. ಹೌದು ಸರ್, ಅದರಲ್ಲಿ ಎಷ್ಟೋ ಯಶಸ್ಸನ್ನು ಪಡ್ಕೊಂಡಿದ್ದಾರೆ, ಸಾಕಷ್ಟು ಸಂಗೀತಗಾರರಾಗಿದ್ದಾರೆ. ಹೌದು ಸರ್, ಹೌದು. ಹಾಗೇನೆ ವಿಶೇಷವಾಗಿ ಈ ತರ ಬೇರೆ ತರ ದಿವ್ಯ ಚೇತನ ಇರೋರು ಕೂಡ ಏನಾದ್ರು ಮಾಡ್ಬೇಕು ಅನ್ನೋ ತುಡಿತ ಹೊಂದಿರೋರು ಇರ್ತಾರೆ. ಹೌದು ಸರ್, ಅವರಿಗೆ ಏನು ತಮ್ಮ ಒಂದು ಸ್ಫೂರ್ತಿಯ ಮಾತುಗಳು? ಸರ್, ಏನಿಲ್ಲ ಸರ್, ಆತ್ಮವಿಶ್ವಾಸ ಒಂದಿದ್ರೆ ಧೈರ್ಯ ಅನ್ನೋದಿದ್ರೆ ಯಾವುದು ಬೇಡ ಸರ್. ಇವತ್ತು ನಾವು ಕಣ್ಣು ಇರ್ಬೇಕಂತಿಲ್ಲ, ಕಾಲು ಇರ್ಬೇಕಂತಿಲ್ಲ, ನಾವು ಮಾನಸಿಕವಾಗಿ ಸದೃಢ ಅದೇವೇ ಇಲ್ಲೋ ಅನ್ನೋದು ಬೇಡ ಸರ್. ನಾವು ಆತ್ಮವಿಶ್ವಾಸ ಇದ್ರೆ ಎಲ್ಲಾದ್ರೂ ಬದುಕ್ತೇನೆ ಅನ್ನೋದು ನಮ್ಗೆ ಛಲ ಇದ್ರೆ ಸಾಕು ಸರ್. ನಾನು ಅವ್ರಿಗೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಅವ್ರ ಛಲ ಒಂದಿಟ್ಕೊಳ್ಳಿ, ಆತ್ಮವಿಶ್ವಾಸ ಒಂದಿಟ್ಕೊಳ್ಳಿ, 100% ಸರ್ ಎಲ್ರು ಮೀರಿ ಮುಂದೆ ಹೋಗ್ತಾರೆ ಅನ್ನೋದಕ್ಕೆ ನಾನು ಹೇಳ್ತೇನೆ ಸರ್. ಈ ಒಂದು ಉದಾಹರಣೆ ಸರ್, ನಾನೇ ಒಂದು ಉದಾಹರಣೆ ಅಂತ ಹೇಳಲ್ಲ ಸರ್. ಈ ನಂದು ಒಂದು ಹೇಳ್ಬೇಕಂದ್ರೆ ಸರ್, ನಾನು ಇವತ್ತಿನವ್ರಿಗೆ ನನ್ನ ಕಾರ್ ಡ್ರೈವರ್ ಇಟ್ಕೊಂಡಿಲ್ಲ ಸರ್, 14 ವರ್ಷ ನಾ ಕಾರ್ ಹೊಡಿತಾ ಇದ್ದು, 3/4 ಇಂಡಿಯಾ ನಾನು ಕವರ್ ಮಾಡಿದ್ದೇನೆ ಸರ್ ಒಬ್ಬನೇ ನನ್ನ ಫ್ಯಾಮಿಲಿ ಜೊತೆಗೆ. ಅದು ಒಂದು ಹೇಳಿಕ್ ಇಚ್ಛೆ ಪಡ್ತೇನೆ ಸರ್, ಯಾಕಂದ್ರೆ ಇದು ಒಂದೇ ಅಲ್ಲ, ನಮ್ಮ ಅಂಗವಿಕಲರಿಗೆ ನಾ ಕಾರ್ ತಗೊಂಡಿದ್ದ ಅಂಗವಿಕಲರಿಗೋಸ್ಕರ ಅಂತ ಹೇಳಿಕ್ಕೆ ಒಂದು ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇಡೀ ರಾಜ್ಯ ಅಡ್ಡಾಡ್ಲಿಕ್ಕೆ ನನಗೆ ಕಾರ್ ಬೇಕಾಯ್ತು, ಅದಕ್ಕೋಸ್ಕರ ಕಾರ್ ತಗೊಂಡೆ. ಪ್ರತಿ ಮೂಲೆ ಮೂಲೆಗೆ ಈ ವ್ಯವಸ್ಥೆಗಳನ್ನ, ಈ ಸವಲತ್ತುಗಳನ್ನ ತಲುಪಿಸೋದೇ ಮುಖ್ಯ ಗುರಿಯಾಗಿತ್ತು, ಅದ್ರಗೋಸ್ಕರ ನಾನು ತಗೊಂಡು ಅಡ್ಡಾಡಿದ್ದೀನಿ. ಮತ್ತೆ ಧೈರ್ಯ ಇದ್ರೆ ನಾವು ಏನ್ ಮಾಡ್ಬೋದು ಅಂತೇಳಿ ಇದಕ್ಕೊಂದು ಸಾಕ್ಷಿ ನೋಡಿ ಸರ್. ನೋಡ್ರಿ, UDID ಕಾರ್ಡ್ ಒಂದು ಈ ಹೊಸದಾಗಿ ಬಂದಿದೆ, ಸಾಕಷ್ಟು ನಮ್ಮ ದಿವ್ಯ ಚೇತನ ಅದನ್ನು ಉಪಯೋಗ ಪಡಿಬೇಕು. ಮೊದಲು ಯಾವ ರೀತಿ ಅವರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ? ಇವತ್ತು ಕೂಡ ಕೆಲವೊಂದು ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮ್ಮ ದಿವ್ಯ ಚೇತನರು ಕಷ್ಟಪಡ್ತಾರೆ, ಸಾಕಷ್ಟು ಕ್ಯೂದಲ್ಲಿ ನಿಲ್ಬೇಕು, ಆದರೂ ಅವ್ರಿಗೆ ಮತ್ತ ವೈದ್ಯರ ವಿಶ್ವಾಸವನ್ನು ಗಳಿಸಬೇಕು. ಹಾಗೇನೆ ಸಾಕಷ್ಟು ಮೋಸ ಮಾಡುವ ವಿದ್ಯಾರ್ಥಿಗಳು ಇದ್ದಾರೆ, ನನಗೆ ಕಣ್ಣು ಕಾಣ್ತಾ ಇದ್ರು ಕೂಡ ಕಣ್ಣು ಕಾಣೋದ್ರು ಅನ್ನೋರು ಇದ್ದಾರೆ, ಅಂತವ್ರು ಇದ್ದಾರೆ. ಅದು ಎಲ್ಲದರ ಮಧ್ಯೆ ನಿಜವಾಗಿ ಸಮಸ್ಯೆ ಇರೋರು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾರೆ. ಹೀಗೆ ಈ ಒಂದು ಗುರುತಿನ ಚೀಟಿ ಆಗಲಿ, ಹೊರಗಡೆ ಸಮಾಜದಲ್ಲಿ ಒಂದು ವಿಶ್ವಾಸವನ್ನು ಗಳಿಸಬೇಕು ಅಂತಂದ್ರೆ ದಿವ್ಯ ಚೈತನ್ಯ ಯಾವ ರೀತಿ ಪ್ರಯತ್ನ ಪಡಬೇಕು ಸರ್? ಸಮಾಜದಲ್ಲಿ ವಿಶ್ವಾಸ ಗಳಿಸಬೇಕಂದ್ರೆ ಸರ್, ಮೊದಲನೇ ಮಾತು ಅವರು ಅಂಗವಿಕಲರ ಆಗಿದಾರೆ ಇಲ್ಲ ಅನ್ನೋದು ನಾವು ಒಂದು ಕನ್ಫರ್ಮ್ ಮಾಡ್ಕೋಬೇಕಾಗ್ತದೆ ಸರ್. ಯಾಕಂದ್ರೆ ಈಗ ನೀವು ಹೇಳಿದ್ರಿ ಸರ್, ಒಂದಿಷ್ಟು ಜನ ವಿಶ್ವಾಸ ದ್ರೋಹ ಮಾಡ್ತಾ ಇದಾರೆ, ಅಂಗವಿಕಲರ ನಡುವೆ ತಾರತಮ್ಯ ಮಾಡ್ತಾ ಇದಾರೆ. ಯಾಕಂದ್ರೆ ಸರ್, ಈಗ ನೋಡ್ರಿ ಸರ್, ಅಲ್ಲಿನೂ ಕೂಡ ಈಗ UDID ಕಾರ್ಡ್ ತಂದಿರೋ ಉದ್ದೇಶ ಏನಂದ್ರೆ ಡಾಕ್ಟರ್ಗೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ಸರ್. ಈಗ ಅಲ್ಲಿ 3 ಜನ ಅಧಿಕಾರಿಗಳ ಚೇರ್ಮನ್ ಲಿಂದ ಹಿಡಿದು ಡಾಕ್ಟರ್ ಲಿಂದ, ಸೀನಿಯರ್ ಸರ್ಜನ್ ಲಿಂದ ಹಿಡಿದು ಎಲ್ಲರೂ ಸೈನ್ ಮಾಡಬೇಕಾಗಿರುತ್ತೆ. ಅವರು ಕೂಡ ಮೋಸ ಮಾಡುವಂತ ಪರಿಸ್ಥಿತಿ ಹೋಗಿಲ್ಲ ಸರ್ ಈಗ. ಯಾಕಂದ್ರೆ ಈ UDID ಕಾರ್ಡ್ ಮೊದಲಾಗಿದಾವ್ ಸರ್, ಡೂಪ್ಲಿಕೇಟ್ ಅಂಗವಿಕಲ ಸರಿಬಿಟ್ಟು ತೊಗೊಂಬಂದಿದ್ದಾರೆ, ಏನೋ ದುಡ್ಡು ಕೊಟ್ಟು ತೊಗೊಂಬಂದಿದ್ದಾರೆ. ಈಗ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾ ಹೇಳ್ತೇನೆ ಸರ್. ಈಗ ಯಾರೂ ಅಂಗವಿಕಲರು ಹೆದರಿಕೆ ಪಡಬೇಕಾಗಿಲ್ಲ, ಯಾಕಂದ್ರೆ ನಿಜವಾದ ಅಂಗವಿಕಲರ ಇದ್ರೇ ಆ ಸರ್ಟಿಫಿಕೇಟ್ ಅಪ್ರೂವ್ ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ಅದು ಡಾಕ್ಟರ್ ಕುತ್ತಿಗೆಗೆ ಬಂದಿದೆ, ಸುಳ್ಳು ದಾಖಲೆಯನ್ನು ಸೃಷ್ಟಿಸಿದ್ರಂದ್ರೆ ಡಾಕ್ಟರ್ ಕುತ್ತಿಗೆಗೆ ಬರತ್ತೆ ಸರ್. ಇದ್ರಗೋಸ್ಕರ ಅವರು ಏನಂತಂದ್ರೆ ಯಾ ಅಂಗವಿಕಲರನ್ನು ಹೆದರಿಕೆ ಪಡಬೇಕಾಗಿಲ್ಲ, ಯಾಕಂದ್ರೆ ಇದು ಪರ್ಫೆಕ್ಟ್ಲಿ ಸರ್ಟಿಫೈಡ್. ನಿಜವಾದ ಅಂಗವಿಕಲರಿಗೆ ಮಾತ್ರ UDID ಕಾರ್ಡ್ ಸಿಗ್ತಾ ಇದೆ, ಮೊದ್ಲು ಹಂಗ್ ಸಿಗ್ತಿರ್ಲಿಲ್ಲ ಸರ್. ಹಿಂಗಾಗಿ ಯಾವುದೇ ಅಂಗವಿಕಲರು ಹೆದರ್ಬೇಕಾಗಿಲ್ಲ. ರಾಜು ಸೆಲೋಡ್ ಅವರೇ, ತುಂಬಾ ವಿಶ್ವಾಸದಿಂದ ಮಾತಾಡ್ತಾ ಇದ್ದೀರಿ, ಮತ್ತೆ ನಿಮ್ಮ ಒಂದು ಸಂದರ್ಶನ ಒಂದು ವಿಶೇಷವಾಗಿದೆ. ನಿಮ್ಮ ಒಂದು ಇತಿಮಿತಿಗಳ ಮಧ್ಯೆಯೂ ನೀವು ಸಾಧಕರ ಪಟ್ಟಿಯಲ್ಲಿ ನೀವು ಸೇರಿದ್ದೀರಿ, ಮತ್ತೆ ಇನ್ನೂ ಕೂಡ ಉತ್ಸಾಹದಿಂದ ಏನಾದರೂ ಮಾಡಬೇಕು, ನಾನು ಜೀವನಕ್ಕೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು ಅನ್ನೋ ತುಡಿತವನ್ನು ಹೊಂದಿದ್ದೀರಿ. ಒಬ್ಬ ಟ್ಯೂಟರ್ ಆಗಿ ನೀವು ಸ್ವಾವಲಂಬಿ ಒಂದು ಬದುಕನ್ನು ಕಟ್ಕೊಂಡಂಥವ್ರು, ಈ ಸರ್ಕಾರಿ ಒಂದು ವ್ಯವಸ್ಥೆಗಳಿಗೆ ಬಂದರೂ ಕೂಡ ಅದೇ ಉತ್ಸಾಹದಿಂದ ನೀವು ಯಶಸ್ಸಿನ ಒಂದು ಮೆಟ್ಟಲು ಹತ್ತಾ ಇದ್ದೀರಿ, ನಿಮಗೆ ಅಭಿನಂದನೆಗಳು. ಕೊನೆಯದಾಗಿ ಒಂದೆರಡು ಮಾತು, ತಮ್ಮ ಒಂದು ಸಾಧನೆ ಹೇಗೆ ಇದು ಪ್ರೇರಣೆ ಆಗಲಿ ಇಡೀ ಸಮಾಜಕ್ಕೆ? ಸರ್, ಏನಿಲ್ಲ ಸರ್, ಇದರಲಿಂದ ನಮ್ಮ ಅಂಗವಿಕಲರು ಮುಖ್ಯ ವಾಹಿನಿಗೆ ಬಂದಿದ್ದಾರೆ ಅಂತೇಳಿ ಜನರಿಗೆ ಗೊತ್ತಾಗಬೇಕು ಸರ್. ಇಡೀ ದೇಶಾದ್ಯಂತ 2.7% ಅಂಗವಿಕಲರಿದ್ದಾರೆ ಸರ್, ನಮ್ಮ ಒಟ್ಟು ಜನಸಂಖ್ಯೆಯಲ್ಲಿ 2.7% ಅಷ್ಟು ಅಂಗವಿಕಲರಿದ್ದಾರೆ. ಎಲ್ಲ ಅಂಗವಿಕಲರು ಮುಂದೆ ಬರಲಿಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಲಿ, ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲರೂ ಆ ಅನುಕೂಲತೆಗಳನ್ನು, ಇವನ್ನ ಎಲ್ಲರೂ ಎಲ್ಲ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಏನು ಮಾಡಿದ್ದಾರೆ, ಎಲ್ರಿಗೂ ಅದರ ಸವಲತ್ತುಗಳನ್ನು ಪರಿಚಯಿಸ್ತಾ ಇದ್ದಾರೆ. ಆ ಸವಲತ್ತುಗಳನ್ನು ಉಪಯೋಗ ಮಾಡಿಕೊಂಡು ನಾವು ಮುಖ್ಯವಾಹಿನಿಗೆ ಬಂದು ಆ ದೇಶಕ್ಕೆ ಒಂದು ನಾವು ಬೆನ್ನೆಲುಬಾಗಿ ನಿಲ್ಲುವಂಥ ಒಂದು ಕೆಲಸ ಮಾಡೋಣಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ ಸರ್. ಆಗ ಅಂಗವಿಕಲರಾಗಿ ಹಿಂದೆ ಉಳ್ಕೋಬೇಡ್ರಿ, ಅಂಗವಿಕಲರಂತಲ್ಲ ಒಂದು ದೇಶದ ಬೆನ್ನೆಲುಬಾಗಿ ನಾವು ಕೆಲಸ ಮಾಡೋಣಂತ, ಎಲ್ಲರ ಜೊತೆಗೆ ನಾವು ಕೆಲಸ ಮಾಡೋಣಂತ ನಾ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಚಿಕ್ಕ ಬಾಲಕನಾಗಿ ಪೋಲಿಯೋದಿಂದ ಮನೆಯಲ್ಲಿ ನಿರಾಸೆ ಕಾರ್ಮೋಡ ಕವಿದಿತ್ತು, ಹೌದು ಸರ್. ಅಂದಿನಿಂದ ಇಂದಿನವರೆಗೆ ನೀವು ಎಸ್ಎಸ್ಎನ್ ಮೆಟ್ರಿಕ್ನ ಹತ್ತ ಬಂದಿದ್ದೀರಿ. ಇವತ್ತು ನೀವು ಎಲ್ಲ ಯಾರಿಗೂ ಕಡಿಮೆ ಇಲ್ಲ ಅನ್ನೋ ತರ ಎಸ್ಎಸ್ಎನ್ ಪಡೆದಿದ್ದೀರಿ. ನಿಜವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈ ತರ ನಿಮ್ಮ ಮಾತುಗಳನ್ನು ಕೇಳಿದಂತ ಪ್ರತಿಯೊಬ್ಬರಿಗೂ ಕೂಡ ಇದು ಈಗ ದಿವ್ಯ ಚೇತನರೇ ಬೇಕಂತಿಲ್ಲ, ಸಾಮಾನ್ಯವಾಗಿರುವಂತವರು ಕೂಡ ಸಾಕಷ್ಟು ನಿರುದ್ಯೋಗದಲ್ಲಿ ಸಮಸ್ಯೆಯಿಂದ ಬಳಲುತ್ತವರು, ಮಾನಸಿಕವಾಗಿ ಒಂದು ವಿಫಲತೆ ಒಂದು ವ್ಯಾಕುಲತೆ ಹೊಂದಿರುವಂತವರು ಕೂಡ ಇದು ಪೂರ್ತಿಯ ಮಾತುಗಳಂತ ಹೇಳಿದ್ದೀರಿ. ನಿಮಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೇನೆ ತಮ್ಮ ಮಾತುಗಳು ಅವರಿಗೆಲ್ಲ ಸ್ಫೂರ್ತಿಯಾಗಲಿ, ಜೀವನದಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಅವರಿಗೆ ದಾರಿದೀಪ ಆಗಲಿ ಅಂತ ಆಸೆ ಮಾಡ್ತಾ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ರಾಜೇಶ್ ಲೋಡೆ, ನಮಸ್ಕಾರ. ತುಂಬ ಧನ್ಯವಾದ ಸರ್. ಇದುವರೆಗೆ ಯಶಸ್ವಿ ದಿವ್ಯಚೇತನ ಡಿಪ್ಲೊಮಾ ಕಾಲೇಜಿನ ಉಪನ್ಯಾಸಕ ಸಂಘಟಕ ರಾಜು ಶಲವಡಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಸಂಕಲನ ಸಲಹಾ ಕಿತ್ತೂರ್. ಸಹಕಾರ ರಾಜೇಶ್ ಹೊಂಗಲ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಯಿತು. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಸವದತ್ತಿ ತಾಲೂಕಿನ ತಡಸೂರಿನ ಚಿದಾನಂದ ಬಡಿಗೇರ್ ಹಾಗೂ ಸಂಗಡಿಗರಿಂದ ಭಜನಾ ಪದ. ಶ್ರೀ ಗುರುವಿನೀನ ಶರಣಾಗನಗೆ ನಿಜ ಸುಖದ ಶ್ರೀ ಗುರುವಿನೀನೆ ಶರಣಾಗನಗೆ ನಿಜ ಸುಖದ ಮರವೇಯನು ಮಾಯಾ ಮೋಹವನು ಕರ್ಮ ಕುಲದ ಸುಖ ದುಃಖವನು ವಚನ ಬಂಧವನು ಮುನೀಶ್ವರ ತರ್ಕ ವರ ಮಂತ್ರ ಶಾಸ್ತ್ರ ನಿಗಮಾಗಮ ಪುರಾಣ ದರ್ಶನ ಮತಾದಿಗಳು ಕಾನದರಸುವ ತತ್ವ ದರ್ಶನ ಮತಾದಿಗಳು ಕಾನದರಸುವ ತತ್ವ ದಿರವ ಕನ್ನಾರೆ ಕಾಣಿಸಿದ ದಿರವಿದ ಜನಗೆ ಕನ್ನಾರೆ ಕಾಣಿಸದ ಶ್ರೀ ಗುರುವೇ ಶರಣಾಜನಗೆ ಶರಣಾಜನಗೆ ತಿಳಿಯಲೈದ ತ್ವವನು ಮೀರಿದ ಕಲೆಯ ಮೇಲೆ ಬೆಳಗುವಾಗ ಸದಗ್ರದ ಮಲ ಶಕ್ತಿಯನು ಕಳೆದ ಶಿವ ಶಂಭುಲಿಂಗದ ಯೋಗ ವಿದ್ಯಾನ ಮುಳುಹಿದ ನಿರಾಬಾರಿ ದೇಶಿಕವರಣ್ಯ ಮುಳುಹಿದ ನಿರಾಬಾರಿ ದೇಶಿಕವರಣ್ಯ ಶ್ರೀ ಗುರುವೇ ಶರಣಾಜನಗೆ ಸಾಗರನೆ ಸಕಲ ಗುಣನಿವಾಸ ಆ ಭಜನಾ ಪದಗಳನ್ನು ಕೇಳುತ್ತಿರುವಿರಿ. ಶರೀರವೆಂದೆಂಬುವ ಫಲನ ಹಸನ ಮಾಡಿ, ಶರೀರವೆಂದೆಂಬುವ ಫಲನ ಹಸನ ಮಾಡಿ.